ಮಲ್ನಾಡ್ ಗಿಡ್ಡವನ್ನು ಮಾತ್ರ ಸಾಕ್ತಾ ಇದ್ದೀವಿ. ದೇಶಿ ತಳಿಯಲ್ಲಿ ತುಂಬಾ 37ಕ್ಕಿಂತ ಜಾಸ್ತಿ ವಿಧಗಳಿವೆ. ನಮ್ಮ ಭಾಗಕ್ಕೆ ಸೂಕ್ತವಾಗುವಂತದ್ದು ಮಲ್ನಾಡ್ ಗಿಡ್ಡ, ಅದನ್ನ ನಾವು ಸಾಕ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ. ಸುಮಾರು ಎಷ್ಟು ವರ್ಷ? ಅಂದಾಜು 1-7 ವರ್ಷದಿಂದ ಸಾಕ್ತಾ ಇದ್ದೀವಿ. ಇದನ್ನ ಸಾಕುವಂತ ವಿಧಾನದಲ್ಲಿ ಏನಾದ್ರೂ ಕೂಡ ಏನಿಲ್ಲ, ದೇಶಿ ತಳಿಯನ್ನು ಸಾಕುವ ವಿಧಾನ ತುಂಬಾ ಸರಳ. ಬಿಸಿಲಿಗೆ ಹಾಗೆ ಮೇಯ್ಲಿಕ್ಕೆ ಬಿಟ್ಟರೆ ಆಯ್ತು, ಅದರಷ್ಟಕ್ಕೆ ಅದು ಮೇಯ್ತಾ ಬರುತ್ತೆ. ಅಥವಾ ನಮ್ಗೆ ಮೇಯ್ಲಿಕ್ಕೆ ಬಿಡುವ ಅವಕಾಶ ಇಲ್ಲದಿದ್ರೆ ನಾವೊಂದ್ ಸ್ವಲ್ಪ ಅದನ್ನು ಬಿಸಿಲಿಗೆ ಕಟ್ಟಿ ತಂದ್ರೂ ಸಾಕಾಗತ್ತೆ. ಬಾಕಿ ಜರ್ಸಿ ಹೆಚ್ಚಪ್ಪು ಏನು ಇದೆ ತಳಿ, ಅದಕ್ಕಿಂತ ಕಾಲ್ಬಶಿ ಆಹಾರ ಮೇಯುವುದಕ್ಕೆ ಸಾಕಾಗತ್ತೆ. ಬೇರೆ ಏನಾದ್ರು ಕೊಡೋದು ಬೇಡ ಅದಕ್ಕೆ? ಬೇಕು ಅಂತಿಲ್ಲ, ಸ್ವಲ್ಪ ಹಿಂಡಿ ಯಾವ್ದಾದ್ರು. ಆದಷ್ಟು ಸಹಜವಾಗಿ ಸಾಕೋವಿದೆ, ನಾವೇನಂತದ್ದು ಕೊಡೋದಿಲ್ಲ. ಅದು ಕರು ಹಾಕ್ಲಿಕ್ಕೆ ಆಗುವಾಗ ಸ್ವಲ್ಪ ತೆಂಗಿನ ಹಿಂಡಿ ಅದನ್ನು ಕೊಡ್ತೀವಿ. ಹೌದು, ಬೇರೆ ಯಾವುದೇ ವಿಶೇಷ ಹಿಂಡಿ ಏನಿಲ್ಲ. ಈಗ ನೀವು ಈ ದೇಶಿಗೆ ತಳಿ ಯಾಕೆ ಸಾಕಿದ್ದು? HF ಅಥವಾ ಇದು ಈಗ ಹೆಚ್ಚು ಪ್ರಚಾರದಲ್ಲಿ ಉಂಟು. ಖಂಡಿತ ಇದೆ, ಆದ್ರೆ ದೇಶಿ ಗೋವಿನ 1 ಗ್ರಾಮ ಸಗಣಿಯಲ್ಲಿ ಸುಮಾರು 200-300 ಕೋಟಿಗೆ ಅಷ್ಟು ಸೂಕ್ಷ್ಮ ಜೀವಾಣು ಇದೆ ಅಂತ. ಆ ಸಗಣಿಯಲ್ಲಿರುವ ಸೂಕ್ಷ್ಮ ಜೀವಾಣು ಎಲ್ಲ ನಮ್ಮ ಭೂಮಿಗೆ, ಒಂದು ಗಿಡ ದೊಡ್ಡದಾಗ್ಲಿಕ್ಕೆ ಏನೇನು ಸೂಕ್ಷ್ಮ ಜೀವಾಣು ಬೇಕು ಅದೆಲ್ಲವನ್ನು ಭಗವಂತ ಆ ದೇಶಿ ಗೋತಳಿಯ ಸಗಣಿಯಲ್ಲಿ ಗೋಮೂತ್ರದಲ್ಲಿ ಇಟ್ಟಿದ್ದಾನೆ. ಸೊ ನಮ್ಮ ಭೂಮಿಗೆ ಯಾವುದು ಪೂರಕವಾಗಿದೆ ಅದನ್ನು ನಾವು ಸಾಕುವ ಹೊಲವನ್ನು ನಾನು ನನ್ನ ಯಜಮಾನರು ಸೇರಿ ಮಾಡ್ತಾ ಇದ್ದೀವಿ. ಈಗ ಇದು ಪ್ರಾರಂಭ ಶುರು ಮಾಡಿದ್ದೆ ಹೇಗೆ? ನಮ್ಮ ತಂದೆ ಮನೆಯಲ್ಲೂ ಕೃಷಿ ಮಂಗಳೂರು ಹತ್ರ ಕಾವೂರ್ ಹತ್ರ ಇದೆ. ಸೊ ಅದನ್ನು ನೋಡಿಕೊಂಡೇ ಬೆಳೆದವರು. ನಮ್ಮ ಮನೆಯಲ್ಲೂ 2 ಜೋಡಿ ಎತ್ತಿತ್ತು, ಕುತೂಹಲಕ್ಕಾಗಿ ಅದನ್ನು ಮೇಯಿಸ್ತಾ ಇದ್ವಿ, ನೀ ಮೈ ತೊಳೆದು ಸ್ನಾನ ಮಾಡಿಸ್ತಾ ಇದ್ವಿ, ಬೆರಣಿ ತಟ್ಟಿ ಶಾಲೆಗೆ ಹೋಗ್ತಾ ಇದ್ದೀವಿ. ಸೊ ಆ ಒಲವು ಮೊದಲಿಂದ ಹೆಚ್ಚು. ಮದುವೆ ಆದ್ಮೇಲೆ ನಮ್ಮ ಗಂಡನಿಗೆ, ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದವರು, ಅವರಿಗೆ ತುಂಬ ಒಲವು. ಅವರಿಗೆ ಇಂಜಿನಿಯರಿಂಗ್ ಸೇರುವ ಮುಂಚೆನೇ ಕೃಷಿಯಲ್ಲಿ ಪದವಿ ತಗೋಬೇಕು ಅಂತ ಆಸೆ ಇತ್ತು. ಮಾವ ಏನಂದ್ರೆ ಅವರು ತುಂಬ ಕೃಷಿಯಲ್ಲಿ ಕಷ್ಟಪಟ್ಟಿದ್ರು. ಸೊ ಮಕ್ಕಳ ಇದಕ್ಕೆ ಬರೋದು ಬೇಡ ಅಂತ ಅವರು ಇಂಜಿನಿಯರಿಂಗ್ ಸೇರಿಸಿದ್ರು. ಸೊ ಅವರು ಕೃಷಿಯ ಬಗ್ಗೆ ಅವರಿಗೆ ಒಲವಿದ್ದರಿಂದ ಸೊ ನನಗೂ ಅದರ ಆಸಕ್ತಿ ಮೂಡಿತು. ಈಗ ನೀವಿಬ್ರು ಸೇರಿ ಕೃಷಿಗೆ ಬಂದದ್ದು ಯಾವಾಗ? ಬಹುಶಃ ಒಂದು ಅದೇ ಮಣಿಪಾಲದಲ್ಲಿ MIT ಅವರು ಪ್ರೊಫೆಸರ್ ಆಗಿದ್ರು. ನಂತರ ನಾವು ಊರಿಗೆ ಸಮೀಪ ಇರಲಿ ಅಂತ ಮಂಗಳೂರಿಗೆ ಬಂದ್ವಿ. ಅವಾಗದಿಂದ ಆಲ್ಮೋಸ್ಟ್ 8-10 ವರ್ಷದಿಂದ. ಮೊದಲಿಗೆ ನೀವು ದನ ಸಾಕುವುದು ಅಂತ ಯೋಚನೆ ಮಾಡಿದ್ರೆ ಹೇಗೆ? ನಮ್ಮದೇ ಕಲ್ಲಡ್ಕದ ಹತ್ರ ಅಲ್ಲೂ ಜಾಗ ಇದೆ, ಬೊಂಡಾಲದ ಹತ್ರ ಅಡಿಕೆ ತೋಟ ಗದ್ದೆ ಎಲ್ಲ ಇದೆ. ಸೊ ಅದರಲ್ಲೇ ನಾವು ಈ ಕಾಯಕವನ್ನು ಮುಂದುವರಿಸಿದ್ವಿ. ಮುಂದುವರಿಸಿ. ಈಗ ಮೊದಲಿಗೆ ನೀವು ದನ ಸಾಕುವಾಗ ನಿಮಗೆ ಏನಾದರೂ ಕೂಡ ತೊಂದರೆಗಳು ಬಂದದ್ದು ಹೀಗೇನಾದರೂ? ತೊಂದರೆ ಅಂದರೆ ಅದೇ ಅಂದರೆ ಸಾಮಾನ್ಯವಾಗಿ ಜನರಲ್ಲಿ ಏನಿದೆ ಅಂದರೆ ಊರಿನ ತಳಿ ಅಂದರೆ ಅದು ಏನು ಪ್ರಯೋಜನಕ್ಕಿಲ್ಲದು ಅಂತ. ನಾವು ಆಚೆ ಬೈಂದೂರಾಚೆ ಎಲ್ಲ ತರಬೇತಿಗೆ ಹೋಗುವಾಗ ಅಂತಾರೆ ಕಾಟದನ ಅಂತಂದರೆ ಯಾವ ಪ್ರಯೋಜನವೂ ಇಲ್ಲದ ಹಾಗೆ ಅಂತ. ಸೊ ಅಂದರೆ ಉತ್ಪತ್ತಿ ಇಲ್ಲ ಅಂತ. ಹಾಲಿನ ಪ್ರಮಾಣ ದೇಶೀಯ ಹಸುವಿನಲ್ಲಿ ತುಂಬ ಕಡಿಮೆ, 1-2 ಲೀಟರ್. ಆದರೆ ಜನರಿಗೆ ಅರಿವಿಲ್ಲ 1 ಲೀಟರ್ ಹಾಲು ತುಂಬ ಅಮೃತಕ್ಕೆ ಸಮಾನ ಅಂತ. ಅದು ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗುವಾಗಲೂ ಅದಕ್ಕೆ ವಿರುದ್ಧ ಬಂದೇ ಬರುತ್ತೆ. ಅದು ಪ್ರಕೃತಿಗೆ ಪರಿಸರಕ್ಕೆ ಪೂರಕವಾಗಿದ್ದರೆ ಆ ನಿರ್ಧಾರದಲ್ಲಿ ಅಚಲವಾಗಿದ್ದಾಗ ಯಾವುದು ತೊಡಕಾಗಿ ಖಂಡಿತ ಕಂಡು ಬರೋದಿಲ್ಲ. ಎಷ್ಟು ದನ ಸಾಕಿದ್ರಿ? 10 ಇತ್ತು ನಮ್ಮಲ್ಲಿ, ಅದರಲ್ಲೊಂದು 4 ಹೋರಿ ಇತ್ತು. ಸೊ ಒಂದೇ ಕಡೆ 4-4 ಹೋರಿ ಇಟ್ಟು ಸಾಕೋದು ಕಷ್ಟ, ಅವುಗಳೊಂದಕ್ಕೊಂದು ಗುಟ್ರು ಆಗ್ತಾ ಇರುತ್ತವೆ, ಕಾಂಪಿಟಿಷನ್ ಬರುತ್ತೆ. ಸೊ ನಾವು ಅದರಲ್ಲಿ ಒಂದು ಹಸು ಒಂದು ದನವನ್ನು ನಮ್ಮ ಒಬ್ಬರು ಸ್ನೇಹಿತರಿಗೆ ಕಲ್ಲಡ್ಕದವರಿಗೆ ಕೊಟ್ಟು ಅವರು ಸಾಕ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಇನ್ನೊಂದು ಹೋರಿ ಇನ್ನೊಂದು ಹಸುವನ್ನು ಇನ್ನೊಬ್ಬರಿಗೆ ಕೊಟ್ಟಿವಿ. ಸೊ 6 ಉಳ್ಕೊಂಡಿದೆ ಇವಾಗ. ಈಗ ಇದು ದನ ಎಲ್ಲ ಹಾಲು ಕೊಡುವ ದನಗಳ? ನಮ್ಮ ಕಲ್ಪನೆ ಏನಂದ್ರೆ ಹಸು ಅಂದ್ರೆ ಹಾಲು ಅಂತ, ತಪ್ಪು ಖಂಡಿತ. ಹಾಲು ಕರು ತಿಂದು ಉಳ್ದದನ್ನ ನಾವು ಸೇವಿಸ್ಲಿಕ್ಕೆ ನಮ್ಗೆ ಅಕ್ಕಿರುವಂತದ್ದು. ಸೊ ಒಂದೊಂದು ಸಲ ಒಂದು ಯಾವುದಾದ್ರೂ ಒಂದು ಕರು ಆಗತ್ತೆ, ಅವಾಗ ನಮ್ಗೆ ಎಷ್ಟು ಬೇಕಷ್ಟು 1 ಲೋಟನೋ 2 ಲೋಟನೋ ಅಷ್ಟನ್ನು ಮಾತ್ರ ನಾವು ತಗೋತೀವಿ, ಉಳಿದಷ್ಟನ್ನು ನಾವು ಕರುವಿಗೆ ಬಿಟ್ಟು ಬಿಡ್ತೇವೆ. ಅದರಿಂದ ಇದನ್ನ ನೀವು ಹಾಲಿಗಾಗಿ? ಖಂಡಿತ ಇಲ್ಲ, ನಾವು ನಮ್ಮ ಕೃಷಿಯ ಗೊಬ್ಬರಕ್ಕೆ ಬೇಕಾಗಿ ಇದನ್ನು ಸಾಕ್ತಾ ಇದ್ದೀವಿ. ನೀವು ಈ ದೇಶಿ ಹಸುಗಳ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀರಿ, ಏನೇನು ಉತ್ಪನ್ನ ಮಾಡ್ತೀರಿ? ದೇಶಿ ಹಸುವಿನ ಸಗಣಿ ಗೋಮೂತ್ರವನ್ನು ಉಪಯೋಗಿಸಿಕೊಂಡು ಜೀವಾಮೃತವನ್ನು ಮಾಡ್ತೀವಿ. ಜೀವಾಮೃತ ಅಂದರೆ ಒಂದು 10 ಕೆಜಿಯಷ್ಟು ದೇಶಿ ಹಸುವಿನ ಸಗಣಿ, ಒಂದು 5-10 ಲೀಟರ್ ಗೋಮೂತ್ರ, ಒಂದು 2 kg ದೇಶಿ ಬೆಲ್ಲ ಆದರೆ ಉತ್ತಮ, ಕಪ್ಪು ಬೆಲ್ಲ. 2 kg ದ್ವಿದಳ ಧಾನ್ಯದ ಇಷ್ಟು, 1 ಇಡಿಯಷ್ಟು ಮಣ್ಣು, ನಾವು ಯಾವ ಭೂಮಿಗೆ ಆ ಗೊಬ್ಬರವನ್ನು ಸೇರಿಸ್ತೀವಿ ಅದರ ಮಣ್ಣು, ಇದಿಷ್ಟನ್ನು ಚೆನ್ನಾಗಿ ಕಲಸಿ 200 ಲೀಟರ್ ಡ್ರಮ್ಮಿನಲ್ಲಿ ನೀರು ಸೇರಿಸಿ ಇದನ್ನು ಹಾಕೋದು. ಹಾಕಿದಾಗ ಇದೇನಾಗತ್ತೆ ಅಂದರೆ ಇಡ್ಲಿ ದೋಸೆಗೆ ನಾವು ರುಬ್ಬಿದಾಗ ಹೇಗೆ ಅದರಲ್ಲಿ ಪ್ರಕ್ರಿಯೆ ಆಗ್ತಾ ಇರತ್ತೆ ಹಾಗೆ ಉದುಗು ಬರ್ತಾ ಇರತ್ತೆ. ಪ್ರತಿದಿನ 2 ಸಲ ಕೋಲ್ ಹಾಕೋದು, ಕೋಲ್ ಹಾಕಿ ಸೆಣಬಿನ ಗೋಣಿ ಚೀಲ ಮುಚ್ಚಿ ನೆರಳಿನಲ್ಲಿ ಇಡೋದು. ಒಂದು 5-6 ದಿನದಲ್ಲಿ ಈ ಜೀವಾಮೃತ ದ್ರವ ರೂಪದ ಗೊಬ್ಬರ ಏನಿದೆ ಅದು ರೆಡಿ ಆಗತ್ತೆ. ನಂತರ 1 ವಾರದೊಳಗಡೆ ಎಷ್ಟು ಬೇಗ ಅದನ್ನು ಭೂಮಿಗೆ ಸೇರಿಸ್ತೀವಿ ಅಷ್ಟು ಉತ್ತಮ. ಇದನ್ನು ಸ್ವಲ್ಪ ನೀರು ಸೇರಿಸಿ ನಮ್ಮ ಭೂಮಿಗೆ, ತರಕಾರಿಗಾದ್ರೆ 1-5 ಲೀಟರ್, ಅಡಿಕೆಗಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಹೋಗ್ತಾ ಇರುವಾಗ ಅದಕ್ಕೆ ಒಂದೊಂದ್ಸಲ ಸೇರಿಸ್ತೀವಿ, ಅಥವಾ ಬೇರೆ ಸ್ಪ್ರೇಯರ್ ಎಲ್ಲ ಬಂದಿದೆ ಈಗ ಅದರಲ್ಲಿ ಸ್ಪ್ರೇ ಮಾಡ್ತಾ ಇರ್ತೀವಿ. ಇದಲ್ಲದೆ ನೀವು ಘನ ಜೀವಾಮೃತ ಅಂತ ಅಂದ್ರೆ ಜೀವಾಮೃತವನ್ನು ನಾವು ಮಳೆಗಾಲದಲ್ಲಿ ಇದು ಮಾಡಿದ್ರೆ ಅದು ನೀರಲ್ಲಿ ಕೊಚ್ಚಿ ಹೋಗುತ್ತೆ. ಸೊ ಸೇಮ್ ಜೀವಾಮೃತದಾಗೆ ಅದಕ್ಕೆ ಗೋಮೂತ್ರವನ್ನು ಮಾತ್ರ ಸಗಣಿ ಉಪಯೋಗಿಸ್ತೀವಿ, ಬೆಲ್ಲ ಇಟ್ಟು ಮಣ್ಣು, ನಮಗೆ ಅದಕ್ಕೆ ಬೇಕಾದಷ್ಟು ಮಾತ್ರ ಗೋಮೂತ್ರವನ್ನು ಉಪಯೋಗಿಸಿ ಚಪಾತಿ ಹಿಟ್ಟಿನಾಗೆ ಇದು ಮಾಡಿ ಚಿಕ್ಕ ಚಿಕ್ಕ ಭರಣಿ ಮಾಡಿ ನೆರಳಲ್ಲಿ ಒಣಗಿಸೋದು. ಒಣಗಿಸಿ ಅದನ್ನು ತೆಗೆದಿಟ್ಟರೆ ಅದನ್ನು ನೀವು 1-6 ತಿಂಗಳು 1 ವರ್ಷದವರೆಗೆ ಉಪಯೋಗಿಸ್ಬೋದು. ಅದನ್ನು ಹೇಗೆ ನೇರ ಹಾಕುವುದು, ಹೇಗೆ ಪುಡಿ ಮಾಡಿಕೊಂಡು ನೀವು ಈ ಬೇರೆ ಯೂರಿಯಾ ಇದೆಲ್ಲ ಹೇಗೆ ರಚ್ತೀವಿ ಹಾಗೆ ರಚ್ಬೋದು. ಪುಡಿ ಮಾಡಿಕೊಂಡು ನಿಮ್ಮ ಹೂವಿನ ಕುಂಡ ಇದ್ರೆ ಅದಕ್ಕೆ ಹಾಕ್ಬೋದು, ಅಥವಾ ನೀವು ಅದನ್ನು ಪ್ಯಾಕ್ ಮಾಡಿ ಮಾರಾಟನೂ ಮಾಡಬಹುದು. ಜೀವಾಮೃತ 1 ವಾರಕ್ಕೆ ಅಷ್ಟೇ ಅದರ ಜೀವಿತಾವಧಿ ಅಷ್ಟೇ ಇರೋದು. ಘನ ಜೀವಾಮೃತವನ್ನು ಶೇಖರಣೆ ಮಾಡಿ ಇಡ್ಬೋದು. ಪೇಟೆಯಲ್ಲಿ ಎಷ್ಟೋ ಮಂದಿಗೆ ಹಸು ಸಾಕು, ನಿಮ್ಗೆಲ್ಲ ಗೊತ್ತಿರ್ಬೋದು, ಬೆರಳೆಣಿಕೆ ಎಷ್ಟು ಮಂದಿ ಮಾತ್ರ ಈಗ ಹಸು ಸಾಕ್ತಾ ಇದ್ದಾರೆ, ಎಷ್ಟೋ ಮಂದಿ ಮನೆಯಲ್ಲಿ ಇಲ್ಲ. ಸೊ ನಾವೇನಾದರೂ ಕಿಚನ್ ಗಾರ್ಡನ್ ಮಾಡೋದಾದರೆ, ಹೂವಿನ ಇದು ಮಾಡೋದಾದರೆ ಇದನ್ನು ಲೇಬಲ್ ಹಾಕಿ ಮಾರಾಟ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಇದಲ್ಲದೆ ಬೇರೆ ಯಾವ ಏನು ಗೋ ಉತ್ಪನ್ನ ಮಾಡ್ತೀವಿ? ದೀಪವನ್ನು ಮಾಡ್ಬೋದು. ನಾವು ಏನೇನೋ ರಾಸಾಯನಿಕದ್ದು ಉರಿಸಿ ವಾಪಸ್ ಪರಿಸರಕ್ಕೆ ಇನ್ನಷ್ಟು ಹಾನಿ ಮಾಡೋದಕ್ಕಿಂತ ಈ ದೀಪ ಏನಂದರೆ ಅದರಲ್ಲಿ ಎಣ್ಣೆ ಇರುವವರಿಗೆ ಅದು ಉರಿತಾ ಇರುತ್ತೆ, ನಂತರ ಆ ದೀಪನೂ ಉರಿಯುತ್ತೆ. ನಮ್ಗೊತ್ತು ಬೆರಣಿ ಉರಿಸಿದ್ರೆ ಅದೆಷ್ಟು ಆಮ್ಲಜನಕ ಸಿಗ್ತದೆ, ಪರಿಸರಕ್ಕೆ ಎಷ್ಟು ಪೂರಕವಾಗಿದೆ ಅಂತ. ಸೊ ಇದನ್ನು ನಾವು ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿರ್ಬೋದು ಎಷ್ಟೋ ಗೋಶಾಲೆ ಎಲ್ಲ ತುಂಬ ಕಷ್ಟದಲ್ಲಿ ಆಗ್ತಾ ಇದೆ. ಸೊ ನಾನೇನನ್ನದಂದ್ರೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಕಾಫಿನೋ ಟೀನೋ ಕೈಯಲ್ಲಿ ಇಟ್ಕೋತೀವಿ, ಅವಾಗ ಒಂದ್ಸಲ ನೆನಪಿಗೆ ಬರಬೇಕು ಆ ಅಮೃತವನ್ನು ನಾವು ಸೇವಿಸ್ತಾ ಇರುವಾಗ ಅದನ್ನು ಕೊಡ್ತಾ ಇರುವ ಹಸು ಅದು 100% ಅದು ಖುಷಿಯಲ್ಲಿದೆಯೋ, ಅದನ್ನು ಸಾಕ್ತವರು ಚೆನ್ನಾಗಿದ್ದಾರೋ ಖುಷಿಯಲ್ಲಿದ್ದಾರೋ, ಅವ್ರಿಗೆ ಏನು ತೊಂದರೆ ಇದೆ ಅದನ್ನು ನೆನಪಿಗೆ ತಂದುಕೊಂಡು ನಮ್ಮಿಂದ ಆದಷ್ಟು ಏನು ಗೋ ಉತ್ಪನ್ನ ಇದೆ ಅದನ್ನು ನಾವು ತಗೊಳ್ಳುವಂಥ ಪ್ರಯತ್ನ ಮಾಡಿದರೆ ಎಷ್ಟೋ ಗೋಶಾಲೆ ಎಲ್ಲ ಉಳಿಯುತ್ತೆ. ಈಗ ಈ ಹಣತೆ ಹಣತೆ ಮಾಡ್ತಾರೆ, ಅದನ್ನು ಹೇಗೆ ಮಾಡುವಂತ ಬೆರಣಿ ತಟ್ಟಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಗಾಳಿಸಿ ಅದಕ್ಕೆ ಗೋವರ್ಗಮ್ ಅಂತ ಒಂದು ಅಂಟಿದೆ ಅಥವಾ ಮೈದಾ ಸೇರಿಸ್ಬೋದು, ಮುಲ್ತಾನಿ ಮಿಟ್ಟಿ ಮಣ್ಣು ಸೇರಿಸಿ ಚೆನ್ನಾಗಿ ಅದನ್ನು ಗಾಳಿಸ್ಬೇಕು. ಅದಕ್ಕೆ ಒಂದು ಮೌಲ್ಡ್ ಸಿಗತ್ತೆ ಅಜ್ಜು, ಅದರಲ್ಲಿ ಹಾಕಿ ಅಗುರ ತೆಗೆದು ಒಣಗಿಸಿ ಇದು ಮಾಡುವಂಥದ್ದು. ಅದು ಒಡೆಯುವುದಿಲ್ಲ? ಇಲ್ಲ, ಧೂಪ ಮಾಡ್ಲಿಕ್ಕಾಗತ್ತೆ ಚಿಕ್ಕ PVC ಪೈಪಿನಾಗೆ ಉದ್ದ ಪೈಪಲ್ಲಿ. ಅದಕ್ಕೆ ಸ್ವಲ್ಪ ಬೇಕಾದ್ರೆ ಇದಕ್ಕೆ ಕರ್ಪೂರ ಹಾಗೆ ಏನಾದರೂ ಸೇರಿಸ್ಬೋದು ಸುವಾಸನೆದ್ದು, ಅದನ್ನು ಹಾಗೆ ಆ ಪೈಪಿನಲ್ಲಿ ತುಂಬಿಸಿ ಅಗುರ ತೆಗೆದು ನಾವು ತೆಗೆದು ಒಣಗಿಸಿ ಇದು ಮಾಡಿದರೆ ನಾವು ಯಾವುದೋ ಯಾವುದೋ ರಾಸಾಯನಿಕದ ಅಗರ್ಬತ್ತಿನೋ ಇನ್ನೇನೋ ಸೊಳ್ಳೆ ಬತ್ತಿ ಎಲ್ಲ ಉಪಯೋಗಿಸೋದಕ್ಕಿಂತ ಈ ನ್ಯಾಚುರಲ್ ಆಗಿರುವಂಥ ಧೂಪವನ್ನು ಉರಿಸ್ಲಿಕ್ಕೆ ಆಗುತ್ತೆ. ಇದು ಮಾಡುವಂಥದ್ದು ಹೇಗೆ ಧೂಪ? ಅದು ಹಾಗೆ ಸಗಣಿಯ ಪುಡಿಯನ್ನು ಅದಕ್ಕೆ ಆಗೂ ಆಗತ್ತೆ ಅಥವಾ ಸ್ವಲ್ಪ ಸುವಾಸನೆ ಇತ್ತ ಕರ್ಪೂರ ಲವಂಗ ಅಂಥದ್ದೆಲ್ಲ ಪುಡಿ ಮಾಡಿ ಸೇರಿಸಿ ಆ ಪೈಪಲ್ಲಿ ತುಂಬಿಸಿ ಅಗೂರ ಅದರಿಂದ ಕೋಳು ಹಿಂದಿನ ಕೋಲು ತೂರಿಸಿ ಹೊರಗೆ ತೆಗೆದು ಬಿಸಿನೆಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಉಪಯೋಗಿಸುವಂಥದ್ದು. ಈ ಥರದ ಬೇರೆ ಗೋ ಉತ್ಪನ್ನಗಳೇನಾದರೂ ಉಂಟಾ? ತುಂಬ ಇದೆ ಸರ್, ಇದರಿಂದ ಸೋಪು ಮಾಡ್ತಾರೆ, ಶ್ಯಾಂಪು ಮಾಡಿಸ್ತಾರೆ, ನೆಲ ಒರೆಸ್ಲಿಕ್ಕೆ ಫಿನಾಯ್ಲ್. ನಾವೀಗ ಏನು ರಾಸಾಯನಿಕ ಮುಕ್ತ ಅಂತ ಉಪಯೋಗಿಸ್ತಾ ಇದ್ದೀವಿ ಅದು ಖಂಡಿತ ಎಲ್ರಿಗೂ ಗೊತ್ತು ಎಷ್ಟು ಹಾನಿಕಾರಕ ಅಂತ. ಅದರ ಬದಲಿಗೆ ನ್ಯಾಚುರಲ್ ಆಗಿ ಗೋಮೂತ್ರ ಎಲ್ಲ ಸೇರಿಸಿ ಫಿನಾಯ್ಲ್ ಮಾಡ್ತಾರೆ. ತುಂಬ ನೋವಿನ ಎಣ್ಣೆ ಇರ್ಬೋದು, ತುಂಬ ಪ್ರಾಡಕ್ಟ್. ನೀವೇನಾದ್ರೂ ಮಾಡಿದ್ದುಂಟು? ನಾವು ಡಿಶ್ ವಾಶ್ ಮಾಡಿದ್ವಿ ಒಂದ್ಸಲ. ಡಿಶ್ ವಾಶ್ ಅಂದ್ರೆ ಪಾತ್ರೆ ತೊಳೆಯುವಂತ ಇದು. ಅದಕ್ಕೊಂದು ಸ್ವಲ್ಪ ಅದಲ್ಲ ಬೇಸಿಗೆ ಕೆಮಿಕಲ್ ಹಾಕ್ಬೇಕಾಗತ್ತೆ, ತೆಂಗಿನೆಣ್ಣೆ ಉಪಯೋಗಿಸಿ ಸಗಣಿಯ ಉರಿಸಿ ಅದರ ಏನು ಬೂದಿ ಇದೆ ಅದನ್ನು ಸೇರಿಸಿ ಮಾಡುವಂಥದ್ದು. ಹೇಗೆ ಮಾಡುವಂಥದ್ದು? ನೀವು ಮಾಡಿದ್ದೆ ಹೇಗೆ? ಇದನ್ನು ನಾನು ಮಾಡಿದ್ದಲ್ಲ, ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಎಲ್ಲ ಸೇರಿಸಿ. ಮಾತ್ರ ಏನಂದರೆ ನೀವು ತುಂಬ ಸಲ ಪಾತ್ರೆ ತೊಳೆಯುವಾಗ ಏನಾಗುತ್ತೆ ಅದರಲ್ಲಿ ಉಳ್ಕೊಂಡ್ರೆ ಅಂಶ ಅದು ವಾಪಸ್ ನಮಗೆ ನಾವು ಅದರಲ್ಲೇ ಬಾ ಪ್ಲೇಟಲ್ಲೇ ತಿಂತ ಇರುವಾಗ ಆ ರಾಸಾಯನಿಕ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಗವ್ಯ ಉತ್ಪನ್ನದಿಂದ ಮಾಡಿದಂಥ ಡಿಶ್ ವಾಶ್ ಅದರಲ್ಲಿ ಪಾತ್ರೆಯಲ್ಲಿ ಹಾಗೆ ಉಳ್ಕೊಂಡದನ್ನು ನಾವು ಸೇವಿಸಿದ್ರೂ ಖಂಡಿತ ಯಾವುದೇ ಹಾನಿ ಇಲ್ಲ. ಆ ನೀರು ಯಾವುದೇ ಗಿಡಕ್ಕೋದ್ರೂ ಯಾವುದೇ ತೊಂದರೆ ಇರೋದಿಲ್ಲ. ಮತ್ತೆ ದಂತ ಮಂಜನೆ ನಾವು ಮಾಡ್ತೀವಿ, ಬೆರಣಿಯನ್ನು 80% ಉರಿಸಿ ಅದು 80% ಉರ್ದಾದ್ಮೇಲೆ ಅದಕ್ಕೊಂದು ಪಾತ್ರೆ ಕವುಚಿ ಹಾಕಿ ಸುತ್ತ ಕೆಸರಲ್ಲಿ ಸೀಲ್ ಮಾಡೋದು. ಅವಾಗೇನಾಗುತ್ತೆ, ಅದು ಬೂದಿ ಆಗೋದಿಲ್ಲ, ಕಪ್ಪು ಕರಿ ಆಗತ್ತೆ. ಅದನ್ನ ನಂತರ ತಣ್ಣಗಾದ್ಮೇಲೆ ತೆಗೆದು ನಾವು ಸಾಮಾನ್ಯವಾಗಿ ಸೈಂದುಪ್ಪು ಉಪಯೋಗಿಸಿದ್ ಮಾಡ್ತೀವಿ. ಅದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಲವಂಗ ಪುಡಿ ಅಂತದೆಲ್ಲ ಸೇರಿಸಿದ್ ಮಾಡ್ಬೋದು. ಸೊ ನಾವೇನು ಗಮನಿಸಿದೀವಿ ಅಂದ್ರೆ, ಈ ಮುಂಚೆ ಎಲ್ಲ ಕಬ್ಬೆಲ್ಲ ಜಗ್ದು ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಬೇರೆ ಏನೇನೋ ಪೇಸ್ಟ್ ಇದ್ ಮಾಡಿ ಇದನ್ನು ಉಪಯೋಗಿಸಿದ ಮೇಲೆ ಅಲ್ಲೂ ತುಂಬಾ ಸದೃಢ ಆಯ್ತು, ಅಲ್ಲಿನ ಆರೋಗ್ಯ ತುಂಬಾ ಚೆನ್ನಾಗಾಯ್ತು. ಸೊ ಏನು ಗೊತ್ತಾಗತ್ತೆ ಅಂದ್ರೆ, ನಾವು ಸಹಜವಾಗಿ ಯಾವುದು ಇದೆ ಅದನ್ನು ಮಣ್ಣಿಗೆ ಸೇರಿಸದೆ ಇರ್ಬೋದು, ನಾವು ಸೇವಿಸೋದು ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ನೀವು ಈ ದೇಶಿ ಗೋವಿನ ಹಲವಾರು ಉತ್ಪನ್ನಗಳನ್ನು ಮಾಡ್ತಾ ಇದ್ದೀವಿ, ಇದನ್ನು ನೀವು ಮನೆಗಾಗಿ ಮಾಡ್ತಾ ಇದ್ದೀರಾ ಅಥವಾ ದೊಡ್ಡ? ಸದ್ಯಕ್ಕೆ ನಾವು ನಮ್ಮ ಮನೆಗಾಗಿ ಮಾಡ್ತಾ ಇದ್ದೀವಿ. ಜೀವಾಮೃತವನ್ನು ನಾವು ಮಾರಾಟ ಮಾಡ್ತೀವಿ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಗಿರಾಕಿಗಳಿದೆ. ನಮ್ಮ ಯಜಮಾನ್ರೆ ಹೋಗಿ ಅವರೇ ಪಂಪಲ್ಲಿ ಸ್ಪ್ರೇ ಮಾಡಿ ಬರ್ತಾರೆ, ಯಾಕಂದ್ರೆ ಅದನ್ನು ಪ್ರಮೋಟ್ ಮಾಡಬೇಕು ಅಂತ. ಆದಷ್ಟು ಮಂದಿ ರಾಸಾಯನಿಕ ಕೃಷಿಯಿಂದ ಸಾವಯವಕ್ಕೆ ಬರಬೇಕು ಅನ್ನುವ ಉದ್ದೇಶದಿಂದ ಮಾಡ್ತಾ ಇರೋದು, ಯಾಕಂದ್ರೆ ಅದೊಂದೇ ಪರ್ಯಾಯ. ಈ ಪೊಲ್ಯೂಷನ್ ಇದರಲ್ಲೆಲ್ಲ ಸಾವಯವ ಕೃಷಿ ಒಂದೇ ಖಂಡಿತ ಪರಿಹಾರ ಈಗ ಉಳಿದದ್ದು. ನೀವು ಪಾರಂಪರಿಕ ಕೃಷಿಯ ವಿಧಾನದ ಬೇರೆ ಬೇರೆ ಕಡೆ ಹೋಗಿ ತರಬೇತಿಗಳನ್ನು ಕೊಡ್ತೀರಿ, ಇದನ್ನು ಪ್ರಾರಂಭ ಮಾಡಿದ್ದೆ ಹೇಗೆ ನೀವು? ನಾನು ಬೇಸಿಕಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ಯೋಗ ಸುದರ್ಶನ ಕ್ರಿಯೆ ತರಬೇತಿ ಕೊಡುವ ಶಿಕ್ಷಕಿ. ಸೊ 2015 ಈ ಯೋಜನೆ ಬಂತು, ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅಂತ. ಸೊ ನಮ್ಮದೇ ಒಂದು ಅಂಗಸಂಸ್ಥೆ ಇದೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ, SSG ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ. ಅದರಲ್ಲಿ ನಾವು ತರಬೇತಿ ಪಡೆದ್ವಿ ಇದಕ್ಕೆ ಟ್ರೈನಿಂಗ್ ಕೊಡಲಿಕ್ಕೆ ಅಂತ. ಸೊ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ, ಅದಕ್ಕೆ ರಾಜ್ಯ ಸರ್ಕಾರದ ಪಾಲು ಇದೆ. ಸೊ ಏನು ಪಾರಂಪರಿಕ ಕೃಷಿ ಅಂದರೆ, ನಮ್ಮ ಪರಂಪರೆಯ ಕೃಷಿ, ನಮ್ಮ ಪೂರ್ವಿಕರು ಹೇಗೆ ಕೃಷಿ ಮಾಡ್ತಾಯಿದ್ರು ಆ ರೀತಿ. ಹೇಗೆ ಮಾಡ್ತಾಯಿದ್ರು ನಮ್ಮ ಪೂರ್ವಿಕರು? ದೇಶಿ ದನ ಸಾಕ್ತಾಯಿದ್ರು, ಅಟ್ಟಿ ತುಂಬ ದನ ಇತ್ತು, ಅದಕ್ಕೆ ಸೊಪ್ಪು ತರಗಳೆ ತನ್ನಷ್ಟಕ್ಕೆ ಅದು ಕಾಂಪೋಸ್ಟ್ ಗೊಬ್ಬರ ಆಗ್ತಾಯಿತ್ತು, ಅದನ್ನು ಉಪಯೋಗಿಸಿ ಕೃಷಿ ಮಾಡ್ತಾಯಿದ್ರು. ಹೊರಗಿನಿಂದ ಯಾವುದೇ ಹೊರಸುರಿಯನ್ನು ತಂದು ಹಾಕ್ತಾ ಇರಲಿಲ್ಲ ಅವರು. ಸೊ ಏನು ನಮಗೆ ತಿಳಿದು ಬರುತ್ತೆ ಅಂದರೆ, ಈಗ ನಾವು ಎಷ್ಟೋ ಕಡೆ ಸುತ್ತಾಡ್ತಾ ಇರ್ತೀವಿ, ಕಾಡಿನ ಪ್ರದೇಶದಲ್ಲೆಲ್ಲ ಹೋಗ್ತಾ ಇರ್ತೀವಿ ಅಥವಾ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಎಷ್ಟೋ ದೊಡ್ಡ ದೊಡ್ಡ ಮರ ಇದೆ, ಯಾರು ತಂದು ಹಾಕ್ತಾರೆ ಸರ್? ಯೂರಿಯಾ ಸುಪಲ ಗೊಬ್ಬರ ಎಲ್ಲ ಯಾರೂ ಹಾಕೋದಿಲ್ಲ, ಆದರೂ ನೋಡಿ ಅದೆಷ್ಟು ತಂಪಾಗಿ ಬೆಳೆದಿರತ್ತೆ. ಸೊ ಏನು ವಿಷಯ ಅಂದರೆ, ಒಂದು ಗಿಡ ದೊಡ್ಡದಾಗಲಿಕ್ಕೆ ಯಾವುದೇ ಅಂಶವನ್ನು ನಾವು ಸುರಿಯುವ ಅಗತ್ಯ ಖಂಡಿತ ಇಲ್ಲ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ. 99% ಏನು ಆ ಗಿಡ ದೊಡ್ಡದಾಗಲಿಕ್ಕೆ ಬೇಕು ಅದಷ್ಟು ಅಂಶನೂ ಪ್ರಕೃತಿಯಲ್ಲಿ, ಸೂರ್ಯನ ಬೆಳಕಿನಲ್ಲಿ, ವಾತಾವರಣದಲ್ಲಿ ಇದೆ. ಎಲ್ಲೋ ಒಂದು ಕಡೆ 1% ಕಡಿಮೆ ಇರುವ ಅಂಶಕ್ಕೆ ನಾವು ಅದರ ಎಷ್ಟೋ ಸಹಸ್ರ ಪಾಲು ರಾಸಾಯನಿಕವನ್ನು ಹಾಕಿ ಭೂಮಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಸೊ ಏನಾಗಿದೆ ಅಂದರೆ, ಭೂಮಿ ಬಂಜರಾಗಿ ಹೋಗಿದೆ, ಅದರಲ್ಲಿ ಇಳುವರಿ ಬರ್ತಾ ಇಲ್ಲ. ಅದನ್ನು ಜಾಸ್ತಿ ಮಾಡಲಿಕ್ಕೆ ಪ್ರತಿ ವರ್ಷ ಏನು ರಾಸಾಯನಿಕದ ಅಂಶ ಜಾಸ್ತಿ ಮಾಡ್ತಾ ಬರಬೇಕು. ಸೊ ಇದೇ ರೀತಿ ಸಾಕ್ತಾ ಇದ್ರೆ ಹೇಗೆ ನಮ್ಮ ಆರೋಗ್ಯ ಏನಾಗಬೇಕು? ಅದನ್ನು ತಿಂದರೆ ನಾವು, ಅದು ಖಂಡಿತ ಮಣ್ಣಿನಲ್ಲಿ ಇರೋದಿಲ್ಲ, ಹಾಕಿದ ರಾಸಾಯನಿಕ ಎಲ್ಲ ಫಸಲಿಗೆ ಬಂದು ನಾವು ಸೇವಿಸ್ತಾ ಇರುತ್ತೆ. ಸೊ ಇದನ್ನು ಮನಗೊಂಡು ಕೇಂದ್ರ ಸರ್ಕಾರ ತಂದಂಥ ಯೋಜನೆ, ಇದನ್ನು ನಾವು ರೈತರಿಗೆ ಅರಿವು ಮೂಡಿಸಿ ಅವರಿಗೆ ಸಾವಯವ ರಾಸಾಯನಿಕದ ದುಷ್ಪರಿಣಾಮ, ಸಾವಯವ ಕೃಷಿಯ ಪ್ರಯೋಜನ ಇದನ್ನೆಲ್ಲ ಅರಿವಿಗೆ ಮೂಡಿಸಿ ಗುಂಪು ರಚನೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಪ್ರೋತ್ಸಾಹ ನೀಡಿ 1 ಹೆಕ್ಟೇರಿಗೆ 50,000 ಸರ್ಕಾರ ಸಹಾಯಧನ ಕೊಡುತ್ತೆ ಇದಕ್ಕೆ, ಅವರನ್ನು ಪ್ರೋತ್ಸಾಹಿಸಲಿಕ್ಕೆ. ಆಮೇಲೆ ಪ್ರತಿ 3 ವರ್ಷದ ಅವಧಿಯ ಯೋಜನೆ, ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆ ಇರುತ್ತೆ, ಅವರು ಉತ್ಪಾದನೆ ಮಾಡಿದ ಉತ್ಪನ್ನದ ಪರೀಕ್ಷೆ ಲ್ಯಾಬಲ್ಲಿರುತ್ತೆ. ನಾವು ಅದನ್ನು ರಾಸಾಯನಿಕ ಗೊಬ್ಬರ ಹಾಕಿದ್ದು ಸಿಗದೇ ಇದ್ರೂ ಆ ರೆಸಿಡು ಕೀಟನಾಶಕದೆಲ್ಲ ಖಂಡಿತ ಸಿಕ್ಕೇ ಸಿಗತ್ತೆ. ಸೊ ಅದನ್ನೆಲ್ಲ ಇದು ಮಾಡಿ ಅವರಿಗೆ ಸಾವಯವ ರೈತರು ಅಂತ ಪ್ರಮಾಣ ಪತ್ರ ವಿತರಣೆ ಮಾಡ್ತೀವಿ. ಮಾಡಿದ್ಮೇಲೆ ಅವರಿಗೆ ಮಾರ್ಕೆಟ್ ವ್ಯವಸ್ಥೆನೂ ಇದೆ, ಬರೀ ಬೆಳೆಸೋದು ಮಾತ್ರ ಕೃಷಿಕನ ಒಂದು ಇದಲ್ಲ, ಅವರಿಗೆ ಚೆನ್ನಾಗಿ ಮಾರುಕಟ್ಟೆ ಸಿಕ್ಕುವ ಭರವಸೆ ಸಿಕ್ಕಿದ್ರೆ ಪ್ರತಿಯೊಬ್ಬರು ಸಾವಯವ ಕೃಷಿಗೆ ಬಂದೇ ಬರ್ತಾರೆ. ಆ ವ್ಯವಸ್ಥೆನೂ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಲ್ಲಿ ಇದೆ. ಈಗ ನೀವು ತರಬೇತಿ ಕೊಡ್ಲಿಕ್ಕೆ ಹೋಗುವಾಗ ಜನರ ಪ್ರತಿಕ್ರಿಯೆ ಹೇಗಿತ್ತು? ತುಂಬಾ ನಂದು 2015 ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಬ್ಳಿಗೆ ಒಂದರಾಗೆ ಗುಂಪಿತ್ತು. ಸೊ ನಾವು ಆಲ್ಮೋಸ್ಟ್ ಕೊಲ್ಲೂರಿಂದ ಈಚೆ ಸುಬ್ರಹ್ಮಣ್ಯದವರೆಗೆ ಓಡಾಡ್ತಾ ಇದ್ವಿ. ತುಂಬಾ ಖುಷಿ ಆಗ್ತಾ ಇತ್ತು, ಯಾಕಂದ್ರೆ ಅವರಿಗೆ ವಿಧಾನ ವಸತಿ ಇರ್ಬೋದು, ಬಟ್ ಅವರೆಲ್ಲ ನಮ್ಗಿಂತ ತುಂಬಾ ಪಾಂಡಿತ್ಯ ಪಡೆದವರು ಕೃಷಿಯಲ್ಲಿ. ಸೊ ಆ ಹೊಸ ವಿಧಾನವನ್ನಷ್ಟೇ ನಾವು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ಅಟ್ಟಿಗೊಬ್ಬರ ಹಾಕ್ಬೇಕಾದ್ರೆ ನೀವು ತುಂಬಾ ದನ ಸಾಕ್ಬೇಕಾಗತ್ತೆ. ನಾವು ಒಂದು ದೇಶಿ ಹಸು ಸಾಕಿದ್ರೆ ಆ ಒಂದು ದೇಶ ಹಸುವಿನ ಸಗಣಿ ಗೋಮೂತ್ರ ಉಪಯೋಗಿಸಿ ಅಂದಾಜು 10-20 ಎಕರೆ ಕೃಷಿ ಮಾಡ್ಲಿಕ್ಕೆ ಸಾಕು. ಸೊ ಈಗೇನ್ ತೊಂದ್ರೆ ಅಂದ್ರೆ ಮುಂಚೆ ಕೂಡು ಕುಟುಂಬ ಇತ್ತು, ಎಷ್ಟೇ ದನ ಅಟ್ಟಿಯಲ್ಲಿ ಇದ್ರು ಸುಲಭ ಆಗ್ತಾ ಇತ್ತು. ಒಂದು ದನ ಸಾಕ್ಬೇಕಾದ್ರೆ ಯಾರು ಖಂಡಿತ ಎಲ್ಲರೂ ವೈಟ್ ಕಾಲರ್ ಜಾಬೇ ಇಷ್ಟಪಡ್ತಾರೆ, ಅದು ನೀವು ಅದಕ್ಕಿಂತ ಕಾಲ್ವಶಿ ಸಂಬಳ ಸಿಕ್ಕಿದ್ರು ಸಾಕಾಗತ್ತೆ. ದನ ಕರುವಿನ ಕೃಷಿಯ ಕುಟುಂಬ ಕೆಲಸಕ್ಕೆ ಜನನೇ ಖಂಡಿತ ಸಿಗೋದಿಲ್ಲ. ಸೊ ಏನಂದ್ರೆ ಇದರಲ್ಲಿ ಒಂದೇ ಹಸು ಸಾಕಿದ್ರೆ ಸಾಕಾಗತ್ತೆ, ಆದ್ರೆ ದೇಶೀಯ ಹಸು ಆಯಾಯ ಪ್ರಾದೇಶಿಕ ತಳಿಯನ್ನು ಉಪಯೋಗಿಸಿ ಕೃಷಿಯನ್ನು ಮಾಡುವಂತದ್ದು. ಸರಿ, ಈ ಗುಂಪುಗಳನ್ನೆಲ್ಲ ರಚನೆ ಮಾಡಿದ ಗುಂಪುಗಳು ಈಗ ಹೇಗೆ ಇದ್ದಾವೆ? ಮಾಡ್ತಾ ಇದ್ದಾರೆ, ಅಂದ್ರೆ ಅದೆಷ್ಟು ಸಕ್ಸಸ್ ಆಗತ್ತೆ ಅಂತ ನಿಮ್ಗೆಲ್ಲ ಗೊತ್ತು. ಕೆಲವೊಂದ್ಸಲಿ ಗೌರ್ಮೆಂಟ್ ಯೋಜನೆ ಆದ್ರೆ ಏನ್ ತೃಪ್ತಿ ಇದೆ ಅಂದ್ರೆ ಅವರಿಗೆ ಒಂದು 100 ಜನರಲ್ಲಿ 50 ಜನರಿಗಾದ್ರೂ ಆ ಅರಿವು ಬಂದಿರತ್ತೆ, ಏನು ದುಷ್ಪರಿಣಾಮ ಬಂದಿದೆ. ಸೊ ಇನ್ನೊಂದು ಸಲ ಅವ್ರು ರಾಸಾಯನಿಕ ಸುರಿಯುವಾಗ ಸ್ವಲ್ಪ ಆದ್ರೂ ಯೋಚನೆ ಮಾಡ್ತಾರೆ, ಇದರಿಂದ ಪ್ರಕೃತಿಗೆ ಹಾನಿ ಇದೆ, ಎಷ್ಟೋ ಪಕ್ಷಿ ಸಂಕುಲ ಎಲ್ಲ ಮಾಯವಾಗ್ತಾ ಇದೆ. ಇದನ್ನೆಲ್ಲ ಅರಿವಿಗಿಟ್ಟು ಅವರು ಅದರ ಪ್ರಮಾಣ ಕಡಿಮೆ ಮಾಡಿದ್ರೆ ಅದಕ್ಕಿಂತ ತೃಪ್ತಿ ಖಂಡಿತ ಯಾವುದೂ ಇರೋದು. ನಾವು ಯಾವುದೇ ಕೆಲಸ ಮಾಡ್ತಾ ಇರುವಾಗಲೂ ಆತ್ಮಕ್ಕೆ ತೃಪ್ತಿ ಇರಬೇಕು. ಹೌದು, ಈಗ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ನೀವು ಈಗ ಟ್ರೈನಿಂಗ್ ಕೊಡ್ತಾ ಇರುವಂತದ್ದು ಸುಮಾರು 9-10 ವರ್ಷಗಳಾಯ್ತು. ಈಗ ನೀವು ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಬೇರೆ ಬೇರೆ ಕಡೆಗಳಲ್ಲಿ ಕೊಟ್ಟಿದ್ದೀರಿ, ಅವರು ಈ ದೇಶಿ ಹಸುಗಳನ್ನ ಸಾಕಿ ಅಥವಾ ಈ ತರದ ಸರ್ಟಿಫಿಕೇಟ್ ಪಡೆದವರು ಇದ್ದಾರಾ? ಹೇಗೆ ಅದು ಈಗ ಸರ್ಟಿಫಿಕೇಟ್ ಹಂತದಲ್ಲಿ ಇದೆ? ತುಂಬಾ ಮಂದಿ ಬೇರೆ ರೈತರು ಇದ್ದಾರೆ ಸರ್ಟಿಫಿಕೇಟ್ ಪಡೆದು ಮಾರಾಟ ಮಾಡುವವರು ತುಂಬಾ ಮಂದಿ ಇದ್ದಾರೆ. ಅಂದ್ರೆ ನಮ್ಗೆ ಬೆಳಕಿಗೆ ಬಂದಿರೋದಿಲ್ಲ. ನಾವೊಂದು 10 ರೂಪಾಯಿಗೆ ತೆಂಗಿನಕಾಯಿಯನ್ನು ನಮ್ಮ ಮನೆಯಲ್ಲಿ ಮಾರಿದ್ರೆ ಪೇಟೆಗೆ ಬಂದಾಗ ಅದನ್ನೇ ನಾವು 30-35 ರೂಪಾಯಿಗೆ ತಗೋತೀವಿ. ಸೊ ಅಷ್ಟು ನಡುವಿನ ದುಡ್ಡೆಲ್ಲ ದಲ್ಲಾಳಿಗಳು ತಿಂತಾರೆ. ಈ ಪರಂಪರಾಗತ ಕೃಷಿಯ ಮೂಲ ಉದ್ದೇಶನೇ ಅದು, ರೈತರು ನೇರವಾಗಿ ಅದನ್ನು ಗ್ರಾಹಕರಿಗೆ ಮಾರಾಟ ಮಾಡುವಂತದ್ದು. ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನೀವು ಹೇಗೆ ಸಹಾಯ ಮಾಡ್ತೀರಿ? ನಿಮ್ಮ ಅದಕ್ಕೆ ಅದರದೇ ಒಂದು ಸ್ಟ್ರಕ್ಚರ್ ಇದೆ. ಸೊ ಇದರಲ್ಲಿ ನಾನು ತರಬೇತುದಾರರಾಗಿ ನಮ್ಮ ಸಂಸ್ಥೆಯಿಂದ ಹೋಗ್ತಾ ಇರುವಂತದ್ದು ಆರ್ಟ್ ಆಫ್ ಲಿವಿಂಗ್ ಇಂದ. ಇದ್ರೆ ಬೇರೆ ಎಲ್ಲ ವ್ಯವಸ್ಥೆ ಎಲ್ಲ ಅದರಲ್ಲಿ ತೋಟಗಾರಿಕೆ ಇಲಾಖೆ ಇರ್ತದೆ, ಕೃಷಿ ಇಲಾಖೆ, ಅವರು ಸೇರಿಕೊಂಡೆಲ್ಲ ಮಾಡುವಂತದ್ದು. ಇದು ತಕ್ಕ ಮಟ್ಟಿಗೆ ಸಕ್ಸಸ್ ಅಂತ ಹೇಳ್ಬೋದು? ಖಂಡಿತ ಇದೆ, ಇಲ್ಲದೇ ಇದ್ರೂ ಆ ಒಂದು ಅರಿವಂತೂ ಖಂಡಿತ. ನಾನು ಪ್ರಸ್ತುತ ಮಾಡ್ತಾ ಇದ್ದ ಪ್ರಾಜೆಕ್ಟ್ ಬೈಂದೂರಲ್ಲಿ 816 ರೈತರು ಇದ್ರು. ಸೊ ಅವರು ಅವರ ಕುಟುಂಬಕ್ಕೆ ಅರಿವು ಖಂಡಿತ ಮೂಡಿರತ್ತೆ, ಆ ಅರಿವಿಗಿಂತ ದೊಡ್ಡ ಜಾಗೃತಿ ಖಂಡಿತ ಇಲ್ಲ. ಸಾಮಾನ್ಯವಾಗಿ ಅವರಿಗೆ ಪ್ರಶ್ನೆ ಬರುವಂತದ್ದು ಅಂತ ಹೇಳಿದ್ರೆ ಇದರಲ್ಲಿ ಲಾಭ ಕಡಿಮೆ ಅನ್ನುವಂಥ ಲಾಭ ಅಂದ್ರೆ ಖರ್ಚು ಯಾವಾಗ ನಾವು ಕಡಿಮೆ ಮಾಡ್ತೀವಿ ನಮ್ಗೆ ಗೊತ್ತು. ರಾಸಾಯನಿಕ ಗೊಬ್ಬರ ಒಂದು ಚೀಲಕ್ಕೆ ಎಷ್ಟೋ 2000 ಮೇಲೆ ಇರ್ಬೋದು, ನಂಗಂತೂ ನಾವು ಉಪಯೋಗ ಮಾಡದೇ ಇರೋದ್ರಿಂದ ಗೊತ್ತಿಲ್ಲ. ಆದ್ರೆ ತುಂಬಾ ವೆಚ್ಚದಾಯಕ ಈ ದೇಶಿ ಹಸು ಸಾಕಿ. ಆದ್ರೆ ಇದರಲ್ಲಿ ನಾವು ಒಂದ್ ಸ್ವಲ್ಪ ಇಟ್ಟಿಗೆ ಮತ್ತು ಬೆಲ್ಲಕ್ಕೆ ಮಾತ್ರ ಜೀವಾಮೃತದಲ್ಲಿ ನಾವು ದುಡ್ಡು ಹಾಕುವಂಥದ್ದು, ಖರ್ಚು ಮಾಡುವಂಥದ್ದು ಉಳಿದಾಗ ಅದು ಲಾಭದಾಯಕನೇ. ಒಂದು ನಾನು ಪ್ರತಿ ಸಲ ತರಬೇತಿಗೆ ಹೋದಾಗ ರೈತರಿಗೆ ಏನಂತೀನಿ ಅಂದ್ರೆ, ಒಂದು ಕಾಲು ವರ್ಷಿ ಜಾಗದಲ್ಲಿ ನಿಮ್ಮ ಮನೆ ಮಟ್ಟಿಗೆ ಬೆಳೆಸಿ, ನಿಮ್ಮ ಮಕ್ಕಳಿಗೆಲ್ಲ ವಿಷ ಉಣ್ಣಿಸೋದನ್ನು ಮೊದಲಿಗೆ ನಾವು ನಿಲ್ಲಿಸೋಣ, ನಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನು ನೋಡೋಣ, ನಂತರ ಅದನ್ನು ಒಂದೇ ಸಲಕ್ಕೆ ಜಾಸ್ತಿ ಮಾಡಿ ಅಂತ ಖಂಡಿತ ಹೇಳೋದಿಲ್ಲ. ನಮ್ಮಲ್ಲೊಂದು 2-3 ಎಕರೆ ಜಾಗ ಇದ್ರೆ 1/4 ಎಕರೆಯಲ್ಲಿ ಮಾಡಿ ಶುರು ಮಾಡಿ, ಅದರ ರುಚಿ ನೋಡಿ. ನಾವು ನಮ್ಮ ದೇಶಿ ಹಸುವಿನ ಸಗಣಿ ಗೋಮೂತ್ರ ಹಾಕಿದ ಜೀವಾಮೃತ ಹಾಕಿ ಬೆಳೆಸಿದಂತ ಆ ತರಕಾರಿ ಇರ್ಬೋದು, ಅದರ ರುಚಿ ವ್ಯತ್ಯಾಸ ನೋಡಿ. ಬೇರೆ ನೀವು ರಾಸಾಯನಿಕ ಹಾಕಿದಂತ ಇದ್ರದ್ದು ನೋಡಿ, ನಿಮ್ಗೆ ಪರಿವರ್ತನೆ ಅಂತ ಕಂಡು ಬಂದ್ರೆ ಹಗೂರ ನೀವು ಅದನ್ನು ಜಾಸ್ತಿ. ಸೊ ಈ ಯೋಜನೆಯ ಮೂಲ ಉದ್ದೇಶ ಏನಂದ್ರೆ ನಮ್ಮ ಮಣ್ಣನ್ನು ಫಲವತ್ತತೆ ಮಾಡೋದು. ನಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ಅದನ್ನೆಷ್ಟು ಹಾಲ್ ಮಾಡಿ ಹಾಕಿದೀವಿ ಅಂತ ಎಲ್ರಿಗೂ ಗೊತ್ತು. ಸೊ ಅದನ್ನು ನಮ್ಮ ಇನ್ನೊಂದು ಪೀಳಿಗೆಗೆ ಹಸ್ತಾಂತರ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಅದನ್ನು ಸರಿ ಮಾಡಿ ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಖಂಡಿತ. ನೀವು ಕೃಷಿ ಮಾಡ್ತಾ ಇದ್ರಿ, ಏನೇನು ಕೃಷಿ ಮಾಡ್ತೀರಿ? ನಮಗೆ ಅಡಿಕೆ ತೋಟ ಇದೆ, ನಮ್ಮ ಅಪ್ಪನ ಮನೆಯಲ್ಲಿ ಭತ್ತನೇ, ಇವಾಗಲೂ 15 ಎಕರೆಯಷ್ಟು ಭತ್ತ ಮಾಡ್ತೀವಿ ವರ್ಷಕ್ಕೆ 2 ಬೆಳೆ. ಮುಂಚೆ 3 ಬೆಳೆ ಇತ್ತು ಇಲ್ಲೇ ಕಾವೂರ ಹತ್ರ, ಈಗ 2 ಬೆಳೆ ಮಾಡ್ತಾ ಇದ್ದೀವಿ. ಬೊಂಡಾಲದಲ್ಲಿ ಅಡಿಕೆ ತೋಟ ಇದೆ, ಅದರ ಒಟ್ಟಿಗೆ ತರಕಾರಿ ಮತ್ತು ಭತ್ತ. ನಮ್ಮ ಮನೆ ಮಟ್ಟಿಗೆ ನಮಗೆ ಬೇಕಾದಷ್ಟು ಭತ್ತವನ್ನು ನಾವು ಬೆಳೆಸ್ತೀವಿ. ಭತ್ತದ ಕೃಷಿ ಈಗ ಲಾಭದಾಯಕ ಅಲ್ಲ ತುಂಬಾ? ಖಂಡಿತ ಇಲ್ಲ, ಆದ್ರೆ ಎಲ್ಲೆಲ್ಲೋ ರಾಸಾಯನಿಕ ಹಾಕಿ ಬೆಳೆಸಿದನ್ನು ನಾವು ತಿನ್ನೋದಕ್ಕಿಂತ ನಾವು ಅಮೃತ ಹಾಕಿ ಬೆಳೆಸಿದನ್ನು ತಿಂದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅಂತ ಆಸೆ. ನೀವೀಗ ಈ ಭತ್ತದ ಕೃಷಿಯಲ್ಲೂ ಕೂಡ ಈ ರಾಸಾಯನಿಕ ಯಾವುದೇ ಗೊಬ್ಬರವನ್ನು ಯಾವುದನ್ನು ಹಾಕೋದಿಲ್ಲ ಹಾಕೋದಿಲ್ಲ ಇಲ್ಲ. ಮತ್ತೆ ಮಾಡ್ತಾ ಇರುವಂತಹದ್ದು ಯಾವ ತಳಿಯ ಭತ್ತ? ನಾವು ಮೊದಲಿಗೆ ಗಂಧಸಲೆ ಸ್ವಲ್ಪ ಮಾಡಿದ್ವಿ. ಅದನ್ನೆಲ್ಲ ಅಂದ್ರೆ ಒಂದು ಫ್ಯಾಷನ್ ಇರ್ಬೇಕು ಯಾವುದು ಮಾಡ್ಬೇಕಾದ್ರೆ. ಲಾಭಕ್ಕೆ ಅಂತಲೇ ಮಾಡ್ತಾ ಇದ್ರೆ ಬಹುಶಃ ಇರೋದಿಲ್ಲ, ತೃಪ್ತಿ ಇರಬೇಕು. ಗಂಧಸಲೆ ಮಾಡಿದ್ವಿ, ಕಜೆ ಜಯ ಮಾಡಿದ್ವಿ, ಎಮೋಫೋರ್ ಮಾಡಿದ್ವಿ, ಮತ್ತೊಂದು ಮಣಿಪುರಿ ಬ್ಲ್ಯಾಕ್ ಅಂತ ನಮ್ಮ ಯಜಮಾನರೊಬ್ರು ಫ್ರೆಂಡ್ ತಳಿಯನ್ನು ಕೊಟ್ಟದ್ದು. ಅದು ಬಹುಶಃ ಶುಗರಿಗೆಲ್ಲ ತುಂಬಾ ಒಳ್ಳೆಯ ಇದು ಅಂತ ಮಾಡಿದ್ವಿ, ಚೆನ್ನಾಗಿ ಬಂತು. ಆದ್ರೆ ನಮ್ಮ ಊರಿಗೆ ಸೂಕ್ತ ತಳಿ ಅಲ್ಲ, ಯಾಕಂದ್ರೆ ಇಲ್ಲಿ ತುಂಬಾ ಜೋರು ಮಳೆ ಬರುವಾಗ ಅದು ಅಡ್ಡ ಬೀಳ್ತದೆ, ಕೊಯ್ಲಿಕ್ಕೆ ಕಷ್ಟ. ಸೊ ನಮ್ಗೆಲ್ಲ ಗೊತ್ತು, ಅದನ್ನು ಬಡಿಯುವಾಗ ಅದು ನೆಲಕ್ಕೆ ಮುಟ್ಟುವಷ್ಟು ಎತ್ತರಕ್ಕೆ ಬೆಳೀತದೆ, ಅದನ್ನು ಬೆಳೆದಿದ್ವಿ. ಸಾಮಾನ್ಯವಾಗಿ ಎಲ್ಲ ಟೈಮಲ್ಲಿ ಬೆಳೆದಂಥದ್ದು ಕಜೆ ಜಯ. ಕಜೆ ಜಯ ಅಂತ ಹೇಳಿದ್ರೆ ಸಾಮಾನ್ಯ ನಮ್ಮ ಕರಾವಳಿಯಲ್ಲಿ ಹೆಚ್ಚು ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಾವೇನ್ ಮಾಡಿದ್ವಿ, ಅದನ್ನು ಮಾರಾಟ ಮಾಡುವ ಇದು ಯಾವತ್ತೂ ಯೋಚಿಸ್ಲಿಲ್ಲ. ಬೆಳೆದದ್ರಲ್ಲಿ ಒಂದು ಅರ್ಧ ಕೆಜಿ ಒಂದು ಕೆಜಿ ನಮ್ಮ ಪರಿಚಿತರಿಗೆ ಆಪ್ತರಿಗೆಲ್ಲ ಹಂಚುತ್ತಾ ಬಂದ್ವಿ. ಸೊ ಅವರು ಅದನ್ನು ರುಚಿ ನೋಡಿ ಅವರಿಗೆ ಅನಿಸ್ಲಿ ಸಾವಯವ ನಾವು ಬೆಳೆಸಬೇಕು ಅಂತ. ಸೊ ಈ ರೀತಿ ಪರಿವರ್ತನೆ ಮಾಡಲಿಕ್ಕೆ ನೋಡಿದ್ವಿ. ಇನ್ನು ಈಗ ಈ ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ನೀವು ಹಟ್ಟಿ ಗೊಬ್ಬರ, ದನದ ಗೊಬ್ಬರ ಮಾತ್ರ ಹಾಕುವಂತಹದ್ದ, ಬೇರೆ ಏನಾದ್ರೂ ಸಾವಯವ ಗೊಬ್ಬರ? ನಾವು ಜೀವಾಮೃತ ಹಟ್ಟಿ ಗೊಬ್ಬರ ಮಾಡ್ತೀವಿ. ಯಾಕಂದ್ರೆ ನಾವು ಹಟ್ಟಿಯಲ್ಲಿ ಹೇಗೆ ಮಾಡಿದೀವಿ ಅಂದ್ರೆ ಅರ್ಧ ಚಪ್ಪಡಿ ಕಲ್ಲಾಕಿ ಅದು ಗೋಮೂತ್ರ ಶೇಖರಣೆ ಮಾಡ್ಲಿಕ್ಕೆ, ಇನ್ನರ್ಧದಲ್ಲಿ ತರಗೆಳೆ ಎಲ್ಲ ಹಾಕಿ ಗೊಬ್ಬರಕ್ಕೆ. ಅದು ಏನಾಗತ್ತೆ ಅಂದ್ರೆ ಹಟ್ಟಿ ಗೊಬ್ಬರ ಅದು ಕಾಂಪೋಸ್ಟ್ ಆಗಿ ಭೂಮಿಗೆ ಸಿಗ್ಲಿಕ್ಕೆ ತುಂಬಾ ಟೈಮ್ ಬೇಕು. ಏನಿರತ್ತೆ ಅಂದ್ರೆ ಎಲ್ಲ ಪೋಷಕಾಂಶ ಮಣ್ಣಿನಲ್ಲಿ ಇದೆ, ಸಾವಯವ ತ್ಯಾಜ್ಯದ ರೂಪದಲ್ಲಿ ಇದೆ. ಈ ಸಗಣಿ ಗೋಮೂತ್ರದಲ್ಲಿರುವ ಸೂಕ್ಷ್ಮ ಜೀವನ ಏನ್ ಮಾಡತ್ತೆ ಅಂದ್ರೆ ನಾವು ಭೂಮಿಗೆ ಹಾಕಿದ ಕೂಡಲೇ ಅದನ್ನು ಕರಗಿಸಿ ಆ ಪೋಷಕಾಂಶವನ್ನು ಗಿಡಕ್ಕೆ ತೆಗೆದುಕೊಳ್ಳುತ್ತೆ. ಸೊ ಈ ಹಟ್ಟಿ ಗೊಬ್ಬರ ಗೂರ ಕಾಂಪೋಸ್ಟ್ ಪುಡಿಯಾಗಿ ಸೇರ್ಲಿಕ್ಕೆ ಟೈಮ್ ಆಗೋದ್ರಿಂದ ಜೀವಾಮೃತ ಅದು ನೇರವಾಗಿ ಭೂಮಿಗೆ ಹೋಗ್ತದೆ. ಸೊ ಅದ್ರ ಏನು ಪ್ರಯೋಜನ, ಬೇಗ ಸಿಗ್ತದೆ ಗಿಡಕ್ಕೆ, ಎರೆಹುಳುವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಜೀವಾಮೃತ ಗೊಬ್ಬರವನ್ನು ಪ್ರಯತ್ನ ಮಾಡಿ, ಎರೆಹುಳ ಗೊಬ್ಬರ ಮಾಡಲಿಲ್ಲ. ಜೀವಾಮೃತ ನೀವು ಹಾಕಿದಾಗ ತನ್ನಷ್ಟಕ್ಕೆ ಭೂಮಿಯಲ್ಲಿ ಅದೇ ಎರೆಹುಳನ ನಾವು ನೋಡಿದೀವಿ, ಎರೆಹುಳುವಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇದಕ್ಕೆ ಯಾವುದೇ ರೀತಿಯ ಯಾಂತ್ರೀಕರಣವನ್ನ ಮಾಡ್ತಾ ಇಲ್ವಾ? ನಿಮ್ಗೆ ಗೊತ್ತು, ಎತ್ತು ಮುಂಚೆ ಎಲ್ಲರ ಇದ್ರಲ್ಲೂ ಇತ್ತು. ಈಗ ಉಳುಮೆಗೆ ಖಂಡಿತ ಟ್ರ್ಯಾಕ್ಟರ್ ಉಪಯೋಗಿಸ್ಲಿಲ್ಲ, ಟಿಲ್ಲರ್ ಉಪಯೋಗಿಸಿದೀವಿ. ಯಾಕಂದ್ರೆ ನಾವು ಟ್ರ್ಯಾಕ್ಟರ್ ತುಂಬಾ ಭಾರ ಬಿದ್ದಾಗ ಭೂಮಿಗೆ ಅದು ಹಾನಿಕಾರಕನೆ. ಒಂದು 6 ಇಂಚಿನಷ್ಟು ಫಲವತ್ತತೆಯ ಮಣ್ಣು ಮೇಲೆ ಇರೋದು. ಟ್ರ್ಯಾಕ್ಟರ್ ತುಂಬಾ ಅಲಕ್ಕೆ ಅಗೀತ ಹೋದಾಗೆ ಮಣ್ಣು ಅಡಿಮೇಲಾದಾಗ ಮೇಲಿನ ಮೇಲ್ಮಣ್ ಕೆಳಗೆ ಹೋದಾಗ ಅದ್ರ ಫಲ ಬರೋದು ಕಡಿಮೆ ಇರ್ಬೋದು. ಟಿಲ್ಲರ್ ಉಪಯೋಗಿಸಿದೀವಿ. ಟಿಲ್ಲರ್ ಹೌದು, ಕೊಯ್ಲಿಕ್ಕೆ ನೆಡ್ಲಿಕ್ಕೆಲ್ಲ ಇದೆ, ಹೆಂಗಸರೆ ಜನರೆ ಅಲ್ಲಿ ಕೂಡ ಯಂತ್ರಗಳು ಬಂದಿಲ್ಲ, ಮಾಡ್ಲಿಲ್ಲ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ತೊಂದರೆಯಿಂದಾಗಿ ಮಾಡ್ಲಿಲ್ಲ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾವೆಲ್ಲ ಸೇರಿ ಮಾಡಿದ್ವಿ. ಇವನ್ ನಾವು ಹಾಗೆ ಬರೀ ಮಾಡಿಸಿದೆಲ್ಲ, ಅದು ನಾಟಿ ಮಾಡೋದಿರ್ಬೋದು, ಕೊಯ್ಯೋದಿರ್ಬೋದು, ಬಡಿಯೋದಿರ್ಬೋದು, ಎಲ್ಲವನ್ನು ಸೇರಿಯೇ ಮಾಡಿದ್ವಿ. ನೀವು ಗುಂಪು ಮಾಡಿಕೊಂಡು ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಗುಂಪು ಮಾಡಿಕೊಂಡಲ್ಲ, ಬಟ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಸೇರಿ ಎಲ್ಲ 1 ವರ್ಷ 2 ವರ್ಷ ಅದನ್ನು ನಾವು ಪ್ರಯತ್ನ ಪಟ್ಟಿವಿ. ನಮ್ಮ ಯಜಮಾನರು ಅವರ ಇಬ್ಬರು ಫ್ರೆಂಡ್ಸ್ ಎಲ್ಲ ಸೇರಿ ಕೃಷಿ ಮಾಡೋದು, ನಂತರ ಅವರು ಅದನ್ನು ಕಲ್ತರು. ಕಲ್ತಾಗ ಏನಾಗುತ್ತೆ, ಅವರು ಮುಂದೆ ಇನ್ನೆಲ್ಲಿ ಆದ್ರೂ ಮಾಡ್ಲಿಕ್ಕೆ ಆ ಧೈರ್ಯ ಬರ್ತದೆ. ಸೊ ಹಾಗೆ ಸೇರಿಸಿಕೊಂಡು ಮಾಡ್ತಾ ಬಂದ್ವಿ. ಈಗ ಅಡಿಕೆ ತೋಟ ಇದೆ ಅಂತ ಹೇಳಿದ್ರಿ, ಹೌದು, ಇದಕ್ಕೆ ಜೀವಾಮೃತ ಸಾಕಾಗ್ತದ? ಸಾಕಾಗುತ್ತೆ. ಬೇರೆ ಏನು ಗೊಬ್ಬರ ಕೊಡಬೇಕಾಗಿ ಬರುವುದಿಲ್ಲ? ವರ್ಷಕ್ಕೊಂದ್ಸಲ ಸ್ವಲ್ಪ ಹೌದೋ ಬುಡ ಬಿಡಿಸಿ ಇದ್ದ ಏನ ಹಟ್ಟಿ ಗೊಬ್ಬರ ಇದೆ ಅದನ್ನ ಹಾಕ್ತಿವಿ. ನಂತರ 15 ದಿನಕ್ಕೊಮ್ಮೆ ಎಲ್ಲ ಸ್ಪ್ರೇಯರ್ ಇದೆ, ಅದರಲ್ಲಿ ಜೀವಾಮೃತವನ್ನು ಸ್ಪ್ರೇ ಮಾಡ್ತೀವಿ. ಈವನ್ ನಾವು ಒಂದು 7 ವರ್ಷದಿಂದ ಬೋರ್ಡವನ್ನು ಕೂಡ ಕೊಳೆ ರೋಗಕ್ಕೆ ಯಾವುದು ಹಾಕೋದಿಲ್ಲ. ಪ್ರತಿ ವರ್ಷ ರೋಗ ಬರುದಿಲ್ವಾ? ಬರ್ಬಹುದು, ಬಟ್ ಏನಂದ್ರೆ ಕನಿಷ್ಠ ಒಂದು ಅಷ್ಟು ಭೂಮಿಗಾದ್ರೂ ನಾವು ರಾಸಾಯನಿಕ ಯಾವುದು ಹಾಕ್ಲಿಲ್ಲಲ್ವಾ ಅಂತ ತೃಪ್ತಿ ಇದೆ. ನಾವು ಬದುಕಿದಲ್ಲದೆ ಈ ಭೂಮಿಗೆ, ಪ್ರಕೃತಿಗೆ, ನೆಲಕ್ಕೆ, ಜಲಕ್ಕೆಲ್ಲ ಏನಾದರೂ ಒಂದು ಕೊಟ್ಟಿದ್ದೀವಿ, ನಮ್ಮಿಂದ ಆದಷ್ಟು ಸೇವೆ ಮಾಡಿದ್ದೀವಿ ಅಂತ ತೃಪ್ತಿ ಇದ್ರೆ ಅದಕ್ಕಿಂತ ಸಾರ್ಥಕ ಏನಿಲ್ಲ ಅಂತ. ಸೊ ಆ ರೀತಿಯಲ್ಲಿ ಈಗ ನಾನು ಮೂಡುಬಿದ್ರಿಯಿಂದ ದಿನ 2-2 ಬಸ್ ಚೇಂಜ್ ಮಾಡಿ ಗುಡ್ಡೆ ಅಂಗಡಿಯಲ್ಲಿ ನಾವು ಒಂದು ಚಿಕ್ಕ ಗೋಶಾಲೆ ಮಾಡಿದ್ದೀವಿ, 1-2-3 ಹಸು ಇರೋದು, ಅಲ್ಲಿ ಹೋಗ್ತಾ ಇದ್ದೀನಿ. ತುಂಬ ಮಂದಿಗೆ ನಾವು ಹುಚ್ಚರು ಅಂತ ಅನಿಸ್ತಾ ಇರುತ್ತೆ, ಯಾವುದು ಈಗಂತೂ ಹಾಲು ಕರೀತಾ ಇಲ್ಲ, ಅದು ಈಗ ಗಬ್ಬ ಇದೆ. ಬಟ್ ಏನಂದ್ರೆ ತುಂಬ ಸಮಾಧಾನ ಇದೆ ಅದನ್ನು ಹೋಗಿ ಸಾಕ್ತಾ ಇರೋದು. ನಾವು ಮುಂದಕ್ಕೆ ಅಲ್ಲಿ ಏನಾದರೂ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡುವ ಪ್ಲ್ಯಾನ್ ಇದೆ ಈಗ ಸದ್ಯದಲ್ಲೇ. ಅಂದರೆ ಒಬ್ಬೊಬ್ಬರಿಗೆ ದನ ಸಾಕಲಿಕ್ಕೆ ತುಂಬ ಕಷ್ಟ, ಸೊ ಅದನ್ನು ನಾವು ಕೂಡಿ ಸಹಕಾರ ಸಂಘದಾಗೆ ಮಾಡಿದರೆ ಸುಲಭ ಆಗತ್ತೆ ಅಂತ. ಅದಕ್ಕೆ ಇನ್ನೂ ಒಂದು ಮೂರ್ನಾಲ್ಕು ಮಂದಿ ಸೇರುವವರು ಇದ್ದಾರೆ, ಒಬ್ಬರು ಬೊಂಬೈಯಿಂದ ಬರ್ತಾ ಇದ್ದಾರೆ. ಸೊ ಹಾಗೆ ಮಾಡುವ ಪ್ಲ್ಯಾನ್ ಇದೆ ಮುಂದಕ್ಕೆ. ಮತ್ತು ಗವ್ಯ ಪ್ರಾಡಕ್ಟ್ ಎಲ್ಲ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು, ಯಾರು ದೇಶೀಯ ಹಸು ಸಾಕ್ತಾ ಇದ್ದಾರೆ ಅವರಿಂದ ಸಗಣಿ ಗೋಮೂತ್ರ ಖರೀದಿಸಿ, ಅವಾಗ ಅವರಿಗೇನಾಗುತ್ತೆ, ಓ ಸಗಣಿ ಗೋಮೂತ್ರಕ್ಕೆ ವ್ಯಾಲ್ಯೂ ಇದೆ, ನಾವು ಸಾಕ್ಬೋದು ಅಂತ ಅವರಿಗೆ ಪ್ರೋತ್ಸಾಹ ಮಾಡಿದಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಯೋಚಿಸಿ ಇದನ್ನು ಅಂತ ಹೇಳಿದ್ರೆ, ದೇಶಿ ದನಗಳನ್ನು ಬೆಳೆಸುವುದು ಜೊತೆಗೆ ಅವುಗಳ ಒಂದು ಗವ್ಯ ಪ್ರಾಡಕ್ಟ್ಗಳನ್ನು ಮಾಡುವಂಥದ್ದು ಒಂದು, ಇದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಸಕ್ಸಸ್ ಆಗಬಹುದು. ಖಂಡಿತ ಆಗುತ್ತೆ ಸರ್, ಮಾಡಲೇಬೇಕು. ಯಾಕಂದರೆ ಇದನ್ನು ಮಾಡದೇ ಇದ್ರೆ ಹಸು ಸಾಕುವ ಸಂಖ್ಯೆನೂ ಕಡಿಮೆ ಆಗ್ತಾ ಬರುತ್ತೆ, ವಿಷವನ್ನೇ ನಾವು ಸೇವಿಸ್ತಾ ಬರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಎಷ್ಟೋ ಮಂದಿ ನಮಗೆ ಗೊತ್ತಿರ್ಬೋದು ನೋಡಿ, ಮುಂಚೆ ಮಂಗಳೂರಲ್ಲೆಲ್ಲ ಕೂಳೂರಿಂದ ಈಚೆ ಬರುವಾಗೆಲ್ಲ ಆಚೆ ಗದ್ದೆ ಇತ್ತು, ಈಗ ಬೇಸಾಯ ಮಾಡುವ ರೈತರ ಸಂಖ್ಯೆ ಕಡಿಮೆ ಆಗಿದೆ, ಯಾಕಂದರೆ ಜನ ಸಿಗ್ತಾ ಇಲ್ಲ. ಇದೇ ರೀತಿ ಮುಂದುವರಿತಾ ಇದ್ರೆ ನಾವು ಮುಂದಕ್ಕೆ ಏನು ತಿನ್ನಬೇಕು ಅಂತ ಯಾರೂ ಅದನ್ನು ಯೋಚನೆ ಮಾಡೋದಿಲ್ಲ. ನಮಗೆ ಮನೆಯಲ್ಲಿ ಸಾಕಲಿಕ್ಕೆ ಆಗದೇ ಇದ್ದರೂ ಅಕ್ಕಪಕ್ಕ ಯಾರು ಸಾಕ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಗೋಶಾಲೆಗೆ ಮಕ್ಕಳನ್ನು ಕನಿಷ್ಠ ಎಲ್ಲೋ ನಾವು ಪಾರ್ಕಿಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇರ್ತೀವಿ, ತಿಂಗಳಿಗೆ ಒಂದ್ಸಲ ಗೋಶಾಲೆಗೆ ಹೋಗಿ ಅವರಿಗೆ ಎಲ್ಲಿಂದ ಅಲ್ಲಿ ಬರ್ತಾ ಇದೆ ಅಂತರೂ ಆದರೂ ಗೊತ್ತಾಗತ್ತೆ. ನಿಮ್ಮ ಈ ಪರಂಪರಾಗತ ಕೃಷಿ ವಿಧಾನದ ಬಗ್ಗೆ ನೀವು ಈ ತರಬೇತಿ ಕೊಡೋದ್ರಿಂದ ಈ ರೀತಿಯ ವಿಷಯಗಳೆಲ್ಲ ಜನರಿಗೆ ಮುಟ್ಟಿದೆ ಅಂತ ನಿಮ್ಗೆ ಅನಿಸ್ತದ? ತುಂಬ ಖಂಡಿತ, ಪ್ರತಿ ಸಲ ಇದನ್ನೆಲ್ಲ ನಾನು ವಿವರಿಸ್ತಾ ಬರ್ತೀನಿ. ಅದಕ್ಕಾಗಿಯೇ ಈ ಫೀಲ್ಡನ್ನು ನಾನು ಆರಿಸಿದ್ದು. ನಾವು ಅರಿವು ಕೊಡ್ತಾ ಬರ್ತೀವಿ, ಒಂದು 100 ಮಂದಿಯಲ್ಲಿ ಒಂದು 25 ಮಂದಿ ಅದರನ್ನು ಇಟ್ಕೊಂಡು ಮುಂದಕ್ಕೆ ಓದ್ತಾ ಇದ್ರೆ ಅದೇ ತುಂಬ ತೃಪ್ತಿ. ಒಳ್ಳೆಯದು ಸುನೀತಾ ಉದಯಕುಮಾರ್ ಅವರೇ, ಮುಖ್ಯವಾಗಿ ನೀವು ದನದ ಬಗ್ಗೆಗಿನ ನಿಮ್ಮ ಪ್ರೀತಿ, ದನದ ಉತ್ಪನ್ನಗಳ ಒಂದು ಉಪಯೋಗ, ಜೊತೆಗೆ ದನವನ್ನು ನಾವು ಸಾಕುವುದಲ್ಲ ದನ ನಮ್ಮನ್ನು ಸಾಕುವುದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ರಾಸಾಯನಿಕ ಅಥವಾ ವಿಷಮುಕ್ತ ಅನ್ನದ ಬಟ್ಟಲು ನಮಗೆ ಸಿಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಪಾರಂಪರಿಕ ಕೃಷಿಯ ಕುರಿತು ಸುನೀತಾ ಉದಯಕುಮಾರ್ ಬಂಡಾಲ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೃಷಿ ಮಾಹಿತಿ ಕೇಳೋಣ. ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಕೃಷಿ ವ್ಯವಸ್ಥೆಯನ್ನು ಹೆಚ್ಚಾಗಿ ಕೇಳುತ್ತಿದ್ದೇವೆ. ಇದು ತ್ಯಾಜ್ಯವನ್ನು ಕಡಿಮೆ ಮಾಡುತ್ತದೆ, ಉತ್ಪಾದಕತೆಯನ್ನು ಅಭಿವೃದ್ಧಿಪಡಿಸುತ್ತದೆ, ದೂರ ಸಂವೇದನೆಯ ಮೂಲಕ ಹೆಚ್ಚಿನ ಸಂಪನ್ಮೂಲಗಳ ನಿರ್ವಹಣೆ ಮಾಡುತ್ತದೆ. ಇದನ್ನು ಸ್ಮಾರ್ಟ್ ಫಾರ್ಮಿಂಗ್, ನಿಖರ ಕೃಷಿ ಅಂತಲೂ ಕೂಡ ಕರೆಯುತ್ತಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಸಾಧನಗಳು, ರೋಬೋಟಿಕ್ಸ್, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವಾರು ತಂತ್ರಜ್ಞಾನಗಳನ್ನು ಇದು ಒಳಗೊಂಡಿದೆ. ಇವುಗಳ ಸಹಾಯದಿಂದ ನಿರ್ದಿಷ್ಟ ಸ್ಥಳ ಆಧಾರದ ಮೇಲೆ ಸಮಗ್ರ ಬೆಳೆ ಉತ್ಪಾದನೆಯ ನಿರ್ವಹಣೆಯನ್ನು ರೂಪಿಸಿ ಕೃಷಿಯಲ್ಲಿ ಹೆಚ್ಚಿನ ಲಾಭ ಪಡೆಯಲು, ತ್ಯಾಜ್ಯ ಕಡಿಮೆ ಮಾಡಲು, ಪರಿಸರವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತದೆ. ಸ್ಮಾರ್ಟ್ ಕೃಷಿ ಒಟ್ಟಾರೆ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಉತ್ಪಾದನೆಯ ಮೇಲಿನ ನಿಯಂತ್ರಣವನ್ನು ಹೆಚ್ಚಿಸಿ ತ್ಯಾಜ್ಯ ಕಡಿತಕ್ಕೆ ಕಾರಣವಾಗುತ್ತದೆ, ಬೆಳೆ ಬೆಳವಣಿಗೆ ಮತ್ತು ಜಾನುವಾರುಗಳ ಆರೋಗ್ಯದಲ್ಲಿನ ವೈಪರೀತ್ಯಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯ, ಜೊತೆಗೆ ಯಾಂತ್ರೀಕೃತಗೊಂಡ ಸಾಧನಗಳಿಂದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಸ್ಮಾರ್ಟ್ ಕೃಷಿಯ ವ್ಯವಸ್ಥೆಗಳು ಬೇಡಿಕೆಯ ಮುನ್ಸೂಚನೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ತ್ಯಾಜ್ಯವನ್ನು ಕಡಿಮೆ ಮಾಡಿ ಮಾರುಕಟ್ಟೆಗೆ ಒದಗಿಸಲು ಶಕ್ತವಾಗುತ್ತವೆ. ತೇವಾಂಶ, ರಸಗೊಬ್ಬರ, ಪೋಷಕಾಂಶಗಳನ್ನು ಸೂಕ್ತವಾದ ಬೆಳೆ ಉತ್ಪಾದನೆಗೆ ಒದಗಿಸುತ್ತದೆ. ಸಾಫ್ಟ್ವೇರ್ ಬಳಕೆಯನ್ನು ಅವಲಂಬಿಸಿ ಇದು ಕೆಲಸ ಮಾಡುತ್ತದೆ. ಸ್ಮಾರ್ಟ್ ಸಾಧನಗಳನ್ನು ಬಳಸುವ ಮೂಲಕ ಉತ್ಪಾದನಾ ಚಕ್ರದಲ್ಲಿ ಅನೇಕ ರೀತಿಯ ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಬಹುದು. ಉದಾಹರಣೆಗೆ ನೀರಾವರಿ, ರಸಗೊಬ್ಬರ ಇತ್ಯಾದಿ. ಸಾಂಪ್ರದಾಯಿಕವಾಗಿ ರೈತರು ಜಮೀನಿನಲ್ಲಿ ಯಾವ್ಯಾವ ಅಂಶಗಳು ಎಲ್ಲಿ ಯಾವಾಗ ಬೇಕು ಎಂದು ನಿರ್ಧರಿಸದೆ ನೀರು, ರಸಗೊಬ್ಬರ, ಕೀಟನಾಶಕಗಳನ್ನು ಬಳಸುತ್ತಾರೆ. ಇದರಿಂದ ಉತ್ಪಾದನೆಯ ವೆಚ್ಚ ಹೆಚ್ಚಾಗುತ್ತದೆ. ಸ್ಮಾರ್ಟ್ ಕೃಷಿಯಿಂದ